ಬಳೆಗಳು ಈ ಕುರಿತ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಔಷಧೀಯ ಮತ್ತು ಸುಗಂಧ ದ್ರವ್ಯ ಸಸ್ಯಗಳ ಕೃಷಿಯ ಅನುಭವ ಈ ಕುರಿತು ಕೃಷಿಕರಾದ ಮುರಳೀಧರ್ ಕೆ ಅವರೊಂದಿಗೆ ಸಂದರ್ಶನ. ಕಟಾವ್ ಮಾಡಬೇಕಾಗ್ತದೆ. ಅಂದ್ರೆ ಸಾಮಾನ್ಯ ವರ್ಷಕ್ಕೆ ಒಂದು ಐದಾರು ಕಟಾವ್ ಸಿಗ್ತದ? ಸಿಗ್ತದೆ ಸರ್. ಆಮೇಲೆ ಪ್ರತಿ ಸರಿಯೂ ಕೂಡ ನಾಟಿ ಮಾಡಬೇಕಾಗ್ತದೆ ಒಂದು ವರ್ಷ ಬಿಟ್ಟು, ಅಥವಾ ಅದನ್ನೇ ಹಾಗೆ ಬಿಡಬಹುದಾ? ನಾವೀಗ 1.5 ವರ್ಷ ಆಯ್ತು. ನಮಗೆ ಸಿಕ್ಕ ಸೈಂಟಿಸ್ಟ್ಗಳ ಗೈಡೆನ್ಸ್ ಪ್ರಕಾರ ಸಾಧಾರಣ 2 ವರ್ಷವರೆಗೆ ತೊಂದರೆ ಇಲ್ಲ, ಮತ್ತೆ ಅಲ್ಲಿ ಅದು ತುಂಬಾ ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಿದ್ರೆ ಜಾಗ ಚೇಂಜ್ ಮಾಡಬೇಕು ಹೇಳಿದ್ದಾರೆ. ಹೇಗೂ ಇನ್ನು ಅಡಿಕೆ ಗಿಡ ಮೇಲೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಹೌದು, ಇನ್ನೊಂದು 6 ತಿಂಗಳು ಕಳೆದ ಮೇಲೆ ಅಲ್ಲೇ ಗುಡ್ಡ ಪ್ರದೇಶ ಇದೆ, ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ ಇದ್ದೇವೆ. ಈಗ ನೀರಾವರಿ ರಿಕ್ವೈರ್ಮೆಂಟ್ ಅಥವಾ ಬೇಡಿಕೆ ಎಷ್ಟು ಮಟ್ಟಿಗೆ ಇದೆ ಇದಕ್ಕೆ? ಇದಕ್ಕೆ ಸಣ್ಣ ಮಟ್ಟಿಗೆ ನೀರಾವರಿ ಇದ್ರೆ ತುಂಬಾ ಬೆಳೀತದೆ, ಇಲ್ಲದ್ರೆ ಬೇಸಿಗೆಯಲ್ಲಿ ತುಂಬಾ ಕುಬ್ಜವಾಗಿ ಅಲ್ಲೇ ಇದ್ದು ಸ್ವಲ್ಪ ಬರ್ನೋ ಆಗ್ತದೆ. ಗುಡ್ಡದಲ್ಲಿ ನಾವು ನೆಟ್ಟಿದ್ದೇವೆ, ಅದಕ್ಕೆ ನೀರಾವರಿ ಇಲ್ಲದ 1/4 ಎಕರೆ ಪ್ರದೇಶದಲ್ಲಿ ಸ್ವಲ್ಪ ಬೇಸಿಗೆಯಲ್ಲಿ ಹಿನ್ನಡೆ ಇರ್ತದೆ. ಅದೇ ಸ್ಪ್ರಿಂಕ್ಲರ್ ಇರುವ ಜಾಗದಲ್ಲಿ ಬಹಳ ಚೆನ್ನಾಗಿ ಒಳ್ಳೆ ಖುಷಿಯಲ್ಲಿ ಬೆಳೀತದೆ, ನೋಡ್ಲಿಕ್ಕೂ ಚಂದ ಕಾಣ್ತದೆ, ಅಷ್ಟು ಬಹಳ ಬೇಗ ಬೆಳೀತದೆ. ನಮ್ಮ ಕೋತ್ರಿ ಹುಲ್ಲೆಲ್ಲ ಇದೆ ಅಲ್ಲ ಹಸುವಿಗೆ ಮೇವು, ಅದೇ ತರ ಫಾಸ್ಟ್ ಅಷ್ಟು ಆಗಲ್ಲ ಇಲ್ಲ ಇದು, ಆದ್ರೆ ಅಷ್ಟು ಸ್ಪೀಡಲ್ಲೇ ಬೆಳೀತದೆ. ಇದರಲ್ಲಿ ಕೀಟದ ಸಮಸ್ಯೆ, ರೋಗದ ಸಮಸ್ಯೆ ಏನಾದ್ರು ಉಂಟಾ ಈ ಹುಲ್ಲಿನಲ್ಲಿ? ರಿಪೆಲೆಂಟ್ ಆಗಿರೋದ್ರಿಂದ ಇದಕ್ಕೆ ರೋಗಗಳು ತುಂಬಾ ಕಡಿಮೆ, ಹತ್ತಿರದ ಗಿಡಗಳಿಗೂ ಅದರ ಎಲೆಗಳಿಗೆ ರೋಗ ಕಡಿಮೆ ಅಂತ ನಮ್ಮ ಭಾವನೆ, ನಮ್ಮ ಮನೆಯವರ ಭಾವನೆ. ಬಹುಶಃ ಈ ಲಾವಂಚು ಕೂಡ ಇದ್ರೆ ಅದರ ಬೇರು ತೆಗಿಲಿಕ್ಕೆ ಆಗ್ತದೆ. ಗಟ್ಟಿ ಪ್ರದೇಶ ಎಲ್ಲ ಆದ್ರೆ ಕೀಳುವಾಗ ಬೇರೆ ನಷ್ಟ ಆಗ್ತದೆ. ಸ್ವಲ್ಪ ಮೆತ್ತಗಿರುವ ಜಾಗ, ನಾವು ಪ್ರಾರಂಭಕ್ಕೆ ಹೊಸ ರಬ್ಬರ್ ತೋಟ ಮಾಡುವಾಗ ಅದರ ಟೆರೆಸ್ನ ಮಣ್ಣಿನಲ್ಲಿ ಹಾಕಿ ಸ್ವಲ್ಪ ಮಟ್ಟಿನ ನೆರಳು ತೊಂದರೆ ಇಲ್ಲ ಅನ್ನಿಸ್ತದೆ. ಅಲ್ಲ, ನೇರ ಬಿಸಿಲು ಬಿದ್ದರೆ ಅದು ಸುತ್ತ ಹೋಗುವಂತ ಸಮಸ್ಯೆ ಬರ್ತದೆ, ಅದರ ಬಣ್ಣ ಸ್ವಲ್ಪ ಹಳದಿ ಆಗ್ತದೆ ಸರ್, ಸ್ವಲ್ಪ ಸುಟ್ಟು ಹೋಗ್ತದೆ. ಆಮೇಲೆ ಈಗ ಸಾಮಾನ್ಯವಾಗಿ ಇವು ಅಲೋವೆರಾ ಆಗ್ಬೋದು ಅಥವಾ ಈ ಎಲ್ಲ ಔಷಧಿಯ ಗಿಡ ಆಗ್ಬೋದು ಸಾವಯವ ಗೊಬ್ಬರಕ್ಕೆ ಹೆಚ್ಚು ಚೆನ್ನಾಗಿ ಸ್ಪಂದಿಸಿದೆ ಅಂತ ಕೇಳಿದೀವಿ, ರಾಸಾಯನಿಕ ಗೊಬ್ಬರ ಬೇಡ ಅಂತ. ಹೌದು, ನಾವು ರಾಸಾಯನಿಕ ಗೊಬ್ಬರಕ್ಕೆ ಹೋಗ್ಲಿಲ್ಲ. ಸಾವಯವ ಗೊಬ್ಬರ ಆದ್ರೆ ಸ್ವಲ್ಪ ಕೊಳೆಯುವುದು ಅಂತ, ಇದು ರಾಸಾಯನಿಕ ಗೊಬ್ಬರ ಆದ್ರೆ ಅಂತ ಸಮಸ್ಯೆ ಬರ್ಬೋದು, ಬರುವ ಚಾನ್ಸಸ್ ಇದೆ ಅನಿಸ್ತದೆ. ಹಟ್ಟಿ ಗೊಬ್ಬರ, ಹಟ್ಟಿ ಗೊಬ್ಬರ, ಕುರಿ ಗೊಬ್ಬರ ಅಥವಾ ಬೇರೆ ಯಾವುದೇ ನಮಗೆ ಸುಲಭವಾಗಿ ಲಭ್ಯ ಇರುವಂತಹ ಸಾವಯವ ಒಳ್ಳೇದು ಅಂತ ಅನಿಸ್ತದೆ. ಈಗ ಅರಿಶಿನ ಕೃಷಿಯ ಬಗ್ಗೆ ಹೇಳಿ. ಅರಿಶಿನ ನಮ್ದು ಊರ ವೆರೈಟಿನೇ ನಾವು ಮಾಡಿದಂತದ್ದು. ಮೊದ್ಲೇ ಗುಡ್ಡದಲ್ಲಿ ಒಂದು ಅಡಿಕೆ ತೋಟ ಇದೆ, ಸ್ವಲ್ಪ ಹಳೆ ತೋಟ, ಅದರಲ್ಲಿ ತಂದೆ ಮಾಡ್ತಾ ಇದ್ರು, ಮಧ್ಯ ಮಧ್ಯದ ಲೈನ್ ಹಾಕಿ ಮಾಡ್ತಾ ಇದ್ದದ್ದು. ತೊಂದರೆ ಇಲ್ಲ, ನಮಗೆ ಅದು ಸಣ್ಣ ಸಣ್ಣ ಗಡ್ಡೆಗಳು, ಅದನ್ನು ನಾವೇ ಅರಸಿನ ಪುಡಿ ಮಾಡ್ತಾ ಇದ್ವಿ, ಒಳ್ಳೆ ಪರಿಮಳ ಬರ್ತದೆ ನಮಗೆ. ನಮ್ಮ ಮುಂದಿನ ಪ್ರಾಡಕ್ಟ್ಗೆ ಸ್ವಲ್ಪ ಇಮ್ಯುನಿಟಿ ಬೂಸ್ಟರ್ಗೆ ಅದರ ಎಲೆ ಎಕ್ಸ್ಟ್ರಾಕ್ಟ್ ಬೇಕಾಗಿರೋದು, ಹಾಗೆ ಆ ಆಂಗ್ಲಿಂದ ನಾವು ಸ್ವಲ್ಪ ಅದನ್ನು ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೇವೆ. ಈಗ ಸಾಮಾನ್ಯವಾಗಿ ಅಡಿಕೆಗೆ ಒಂದು ಪೂರಕವಾಗಿ ಅಥವಾ ಒಂದು ಪರ್ಯಾಯವಾಗಿ ಬೇರೆ ಬೆಳೆಯ ಬಗ್ಗೆ ಯೋಚನೆ ಮಾಡುವುದಿದ್ರೆ, ಈ ಔಷಧೀಯ ಮತ್ತು ಸುಗಂಧ ದ್ರವ್ಯ ಸಸ್ಯವನ್ನ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವುದಕ್ಕೆ ಎಷ್ಟರ ಮಟ್ಟಿಗೆ ಈ ಕರಾವಳಿ ಜಿಲ್ಲೆಯಲ್ಲಿ ಅವಕಾಶ ಇದೆ, ಆ ಬೇಡಿಕೆ ಅಥವಾ ಒಂದು ಬೆಲೆ ಹೇಗೆ ಸಿಗಬಹುದು ಅಂತ ಒಂದು ನಿರೀಕ್ಷೆ? ಸುಗಂಧ ದ್ರವ್ಯಗಳಿಗೆ ಬೆಲೆ ಯಾವತ್ತೂ ಇದೆ, ಅದು ಮತ್ತೆ ಅದು ಹಾಳಾಗುದಿಲ್ಲ ಬೇಗನೆ, ಹಾಗೆ ಚೆನ್ನಾಗಿ ಅದನ್ನು ಕ್ರಮಬದ್ಧ ರೀತಿಯಲ್ಲಿ ಸ್ಟಾಕ್ ಇಟ್ಟರೆ ಹಾಳಾಗುವ ವಿಷಯ ಇಲ್ಲ, ಡಿಮಾಂಡ್ ಇದೆ. ನಾವು ನಮಗೊಂದು ಹವ್ಯಾಸದ ಆಸಕ್ತಿಯಿಂದ ಒಂದು ಉತ್ತೇಜನಕ್ಕಾಗಿ ಖಂಡಿತ ಬೆಳಿಬಹುದು, ಹಾಗೆಂತ ಭಾರಿ ಲಾಭದಾಯಕ ಅಲ್ಲದಿದ್ರೂ ನಮಗೆ ನಷ್ಟ ಬರುವುದಿಲ್ಲ. ಮತ್ತೆ ಇಂಥ ಬೆಳೆಗಳಲ್ಲಿ ರೋಗ ಬಾಧೆ ಕಡಿಮೆ ಇರುವ ಕಾರಣ ಇಲ್ಲಿ ಫೈಲಿಯರ್ ಚಾನ್ಸಸ್ ಕಡಿಮೆ. ನಾವೇ ಏನಾದರೂ ವ್ಯಾಲ್ಯೂ ಆಡೆಡ್ ಉತ್ಪನ್ನ ಮಾಡ್ತಿದ್ರೆ ಖಂಡಿತ ಬರುತ್ತೆ, ಯಾಕಂದ್ರೆ ನಮಗೆ ನಮ್ದೇ ಸೋರ್ಸ್ ಇರುವ ಕಾರಣ ಜೆನ್ಯೂನ್ ಆರ್ಗ್ಯಾನಿಕ್ ನ್ಯಾಚುರಲ್ ಒಳ್ಳೆ ಕ್ವಾಲಿಟಿ ಅಂತ ನಮಗೆ ಕಾನ್ಫಿಡೆನ್ಸ್ ಇರ್ತದೆ. ಆದ ಕಾರಣ ನಾವೇ ನಮ್ಮ ಅಕ್ಕಪಕ್ಕದವರಿಗೆ ಸಪ್ಲೈ ಮಾಡುವಂಥದ್ದು ಅಥವಾ ನಾವೇ ವ್ಯಾಲ್ಯೂ ಅಡಿಷನ್ ಮಾಡ್ತಿದ್ರೆ ವರ್ತ್. ಇಲ್ಲಾಂದ್ರೂ ಸಾಧಾರಣ ಒಂದು ಒಂದು ಎಕರೆಯಲ್ಲಿ ಮಿಶ್ರ ಬೆಳೆಯಾಗಿ ಮಾಡಿದ್ರೆ ಒಂದು ಎಣ್ಣೆ ಮಾರಾಟ ಮಾಡಿ ಒಂದು 50,000 ಉಳಿಸಬಹುದು ಅಂತ ಅನ್ನಿಸ್ತದೆ. ಹೊಸ ಅಡಿಕೆ ತೋಟದಲ್ಲೆಲ್ಲ ಅದನ್ನೇ ಮಾಡಿದ್ರೆ ಎಲ್ಲ ಖರ್ಚು ಕಳೆದು ಒಂದು ಎಕರೆಗೆ ಸಾಧಾರಣ ಒಂದು ಎಸೆನ್ಷಿಯಲ್ ಆಯಿಲ್ ಅಲ್ಲಿ ಒಂದು 1,00,000 ಉಳಿಕೆ ಮಾಡಬಹುದು ಅಂತ ಅನ್ನಿಸ್ತದೆ. ಸಾಮಾನ್ಯವಾಗಿ ಇಂತ ಹೊಸ ಬೆಳೆಯನ್ನು ನೋಡಿದಾಗ ಎಲ್ಲ ಹೇಳುವಂತಹದ್ದು ಅದನ್ನ ಮಾರಾಟ ಮಾಡುವುದು ಎಲ್ಲಿ ಅಥವಾ ಯಾರು ಖರೀದಿದ್ದಾರೆ ಅಂತ. ಈ ಔಷಧಿ ಹಾಗೂ ಈ ಸುಗಂಧ ದ್ರವ್ಯ ಗಿಡಗಳಿಗೆ ಖರೀದಿದಾರರು ಯಾರು? ಇದರಲ್ಲಿ ಬೇರೆ ಬೇರೆ ಬ್ಯೂಟಿ ಉತ್ಪನ್ನಗಳು, ಶಾಂಪು ಅಥವಾ ರಿಫ್ರೆಶಿಂಗ್ ಐಟಮ್, ಅರೋಮ್ಯಾಟಿಕ್ ಅರೋಮಥೆರಪಿ ಆಯಿಲ್ಸ್ ಉತ್ಪನ್ನ ಮಾಡುವಂತಹ ಕಂಪನಿಗಳು ಇದನ್ನು ಬೈ ಮಾಡ್ತದೆ, ಅಥವಾ ನಮ್ಮ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನ್ ಅಂಡ್ ಅರೋಮ್ಯಾಟಿಕ್ ಪ್ಲಾಂಟ್ಸ್ ಸಿಮ್ಯಾಪ್ ಅಲ್ಲಿ ಕೇಳಿದಾಗ ಅವರು ಇದಕ್ಕೆ ಲಿಂಕ್ ಮಾಡಿಕೊಡ್ತಾರೆ. ಅಂತೂ ಬೇಡಿಕೆಗೆ ತೊಂದರೆ ಇಲ್ಲ, ಎಕ್ಸ್ಪೋರ್ಟ್ ಚಾನ್ಸಸ್ ಇದೆ. ಕ್ವಾಲಿಟಿ ಚೆನ್ನಾಗಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನ್ ಅಂಡ್ ಅರೋಮ್ಯಾಟಿಕ್ ಪ್ಲಾಂಟ್ಸ್ ಸಿಮ್ಯಾಪ್ ಅಲ್ಲಿ ಕೇಳಿದಾಗ ಅವರು ಇದಕ್ಕೆ ಲಿಂಕ್ ಮಾಡಿಕೊಡ್ತಾರೆ. ಅಂತೂ ಬೇಡಿಕೆಗೆ ತೊಂದರೆ ಇಲ್ಲ, ಎಕ್ಸ್ಪೋರ್ಟ್ ಚಾನ್ಸಸ್ ಇದೆ. ಕ್ವಾಲಿಟಿ ಚೆನ್ನಾಗಿದ್ರೆ ಬೇಡಿಕೆ ಯಾವತ್ತೂ ಇದೆ ಸರ್. ಅಲ್ಲ, ಈಗ ಕನಿಷ್ಠ ಅಂದ್ರೆ ಎಷ್ಟು ಪ್ರದೇಶದಲ್ಲಿ ಇಂತಹ ಬೆಳೆಯನ್ನ ಬೆಳಿಬೇಕು ಅಂತ? ಈಗ ಒಬ್ಬರು ರೈತರು ಒಂದು 10 ಸೆಂಟ್ಸ್ ಅಲ್ಲೋ ಅಥವಾ ಒಂದು 1/2 ಎಕರೆಲ್ಲೋ ಬೆಳಿತೀನಿ ಅಂದ್ರೆ ಅದು ಲಾಭದಾಯಕವಾಗಿ ಮಾರಾಟ ಮಾಡಬಹುದಾ? ಬರೀ ಸೆಂಟ್ಸ್ ಲೆಕ್ಕದಲ್ಲಿ ಆದ್ರೆ ಅವರೇನಾದ್ರೂ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಸಣ್ಣ ಮಟ್ಟಿಗೆ ಮಾಡುವಾಗ ಅನುಕೂಲ ಆದಿತ್ತು. ಇಲ್ಲಾಂದ್ರೆ ಸ್ವಲ್ಪ ಒಂದು ಕಡಿಮೆಯಲ್ಲಿ ಒಂದು 1 ಎಕರೆ ಆದ್ರೂ ಇದ್ರೆ ಒಳ್ಳೇದು. ಇಲ್ಲಾಂದ್ರೆ ಒಂದು 5 ಲೀಟರ್ 10 ಲೀಟರ್ ಆದ್ರೂ ತೈಲ ತೆಗೆದಿದ್ರೆ ಒಂದು ಸಲಕ್ಕೆ ತೆಗೆಯುವಾಗ ಇಡೀ ವರ್ಷಕ್ಕಾಗುವಾಗ ಟರ್ನ್ ಓವರ್ ಅಲ್ಲಿ ಒಟ್ಟಾರೆಯಾಗಿ ಅಷ್ಟು ವಯಬಲ್ ಅಂತ ಅನಿಸ್ಲಿಕ್ಕೆಲ್ಲ ಅನಿಸ್ತದೆ. ಈ ಡಿಸ್ಟಿಲೇಷನ್ ಯೂನಿಟ್ ನಲ್ಲಿ ಯಾವ ರೀತಿ ಒಂದು ಬದಲಾವಣೆ ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ? ಸಿಮ್ಯಾಪಿನವರದ್ದು ಸರಳವಾದ ಟೆಕ್ನಾಲಜಿ ಇದೆ, ಅದನ್ನು ಹಾಕಿ ತೆಗೆಯುವಂತ ವಿಷಯಗಳು ಮತ್ತೆ ಅದರ ಎಫಿಷಿಯನ್ಸಿ, ಕಟ್ಟಿಗೆ ಉಪಯೋಗಿಸುವಂತಹ ವಿಷಯಗಳಲ್ಲಿ ಎಲ್ಲಾ ಸೇಫ್ಟಿ ವಿಷಯ ಎಲ್ಲಾ ವಿಷಯದಲ್ಲೂ ಸರಳವಾಗಿ ಡೆವಲಪ್ ಮಾಡಿದ್ದಾರೆ. ನಮಗೆ ಅವರ ಟೆಕ್ನಾಲಜಿ ಇರುವಂತದ್ದನ್ನೇ ನಾವು ಉತ್ತರ ಪ್ರದೇಶ ಬಾರಾಬಂಕಿಯಿಂದ ತರಿಸಿದ್ದು. ಇಷ್ಟರವರೆಗೆ ಸಾಧಾರಣ 8 ವರ್ಷದಿಂದ ಉಪಯೋಗ ಮಾಡ್ತಾ ಇದ್ದೇವೆ, ಏನು ಸಮಸ್ಯೆ ಇಲ್ಲ ಸರ್. ಒಂದು ಸಾರಿ ಎಣ್ಣೆಯನ್ನ ಪ್ರತ್ಯೇಕ ಮಾಡಿದ ನಂತರ ಅದರ ತ್ಯಾಜ್ಯದ ಒಂದು ಮರುಬಳಕೆ ಅಥವಾ ಅದರ ಉಪಯೋಗ ಹೇಗೆ? ನಮ್ಮಲ್ಲಿ ಅದರ ಖಾರ ಹೋದ ಮೇಲೆ ಅದನ್ನು ಎರೆಗೊಬ್ಬರವಾಗಿ ಮಾಡಬಹುದು. ನಾವೀಗ ನೇರವಾಗಿ ಅದನ್ನು ತೆಂಗಿನ ಬುಡ ಅಂತದಕ್ಕೆಲ್ಲ ಹಾಕ್ತಾ ಇದ್ದೇವೆ. ಇನ್ನು ಮುಂದಿನ ಇದರಲ್ಲಿ ಕಟ್ಟಿಗೆ ಆಗಿ ರೋಲ್ ಆಗಿ ಸ್ವಲ್ಪ ಒಂದು 1/3 ಅಂಶ ಅದನ್ನೇ ಹಾಕಬೇಕು ಅಂತ ಇದ್ದೇವೆ, ಪ್ರಯೋಗ ಮಾಡಿ ನೋಡ್ಬೇಕಷ್ಟೇ. ಹಾಗೆ ಉಳಿದ ಕಷಾಯವನ್ನು ಯಾವ್ದಾದ್ರು ಆಸವ ಅರಿಷ್ಟ ಮದ್ದು ತಯಾರು ಮಾಡುವ ಆಯುರ್ವೇದಿಕ್ ಕಂಪನಿಗಳಲ್ಲಿ ಬಳಸಬಹುದು, ಅಥವಾ ನಾವು ಸತ್ವಂ ಹೀಗೆಲ್ಲ ಅದರಲ್ಲಿ ಸುತ್ತಮುತ್ತ ಉದಾಹರಣೆಗೆ ನಮ್ಮಂತಹ ಸಣ್ಣ ಕಂಪನಿಗಳು ಅದನ್ನು ಖರೀದಿ ಮಾಡಿ ಅವರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು. ನಮ್ಮ ಒಂದು ಮುಂದಿನ ಒಂದು 6 ತಿಂಗಳ ನಂತರ ನಮ್ಮ ಯೋಜನೆ ಹಾಗೆ ಇದೆ, ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕಡಿಮೆ ಖರ್ಚಿನಲ್ಲಿ ಉಪಯೋಗ ಆಗದಂತಹ ಭೂಮಿಯಲ್ಲಿ, ಉಪಯೋಗ ಈಗಾಗಲೇ ಆಗದೇ ಇದ್ದಂತಹ ಭೂಮಿಯಲ್ಲಿ ಇಂಥದನ್ನು ಬೆಳೆದು ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ಲಿಕ್ಕೆ ಅನುಕೂಲ ಆಗಬಹುದು ಅಂತ ನಾವು ಲೆಕ್ಕಾಚಾರದಲ್ಲಿ ಇದ್ದೇವೆ. ಅದರಲ್ಲಿ ಅದನ್ನು ಪ್ರಯೋಗ ಮಾಡಲಿ ನೋಡ್ಲಿಕ್ಕಿದ್ದೇವೆ. ಆಮೇಲೆ ಈಗ ಔಷಧೀಯ ಮತ್ತು ಈ ಸುಗಂಧ ದ್ರವ್ಯಗಳ ಉಪಯೋಗ ಹೇಗೆ ಅಂತ, ಯಾವ ರೀತಿಯೆಲ್ಲ ಬಳಕೆ ಆಗ್ತದೆ? ಮುಖ್ಯವಾಗಿ ಸೌಂದರ್ಯ ಉತ್ಪನ್ನಗಳು, ಸೋಪು, ಶಾಂಪು, ಲಿಪ್ಸ್ಟಿಕ್ಗಳು, ಮತ್ತೆ ಔಷಧಿಯಾಗಿ ಉಪಯೋಗ ಮಾಡ್ತಾರೆ. ಆಮೇಲೆ ಮಸಾಜ್ ಆಯಿಲ್ಸ್, ಎಸೆನ್ಷಿಯಲ್ ಆಯಿಲ್ ರೋಲಾನ್ಸ್, ಅರೋಮಾ ಥೆರಪಿ ಅಂತ ಇದೆ, ಸುಗಂಧ ದ್ರವ್ಯ ಚಿಕಿತ್ಸೆ ಅಂತದ್ದರಲ್ಲಿ ಈ ಎಲ್ಲ ವಿಷಯಗಳಲ್ಲಿ ಹಿಂದಿನಿಂದಲೂ ಬಳಕೆ ಆಗ್ತಾ ಇದೆ. ಒಳ್ಳೇದು ಮುರಳೀಧರ್ ಅವರೇ, ಅಡಿಕೆ ಕೃಷಿಯ ಜೊತೆ ಜೊತೆಗೆ ಈ ಔಷಧೀಯ ಮತ್ತು ಸುಗಂಧ ದ್ರವ್ಯ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಇದನ್ನ ಉಪಯೋಗಿಸಿಕೊಂಡು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಯಾವ ರೀತಿ ಸೋಪ್ ಆಗ್ಬೋದು ಅಥವಾ ತೈಲಗಳಾಗ್ಬೋದು, ಆ ಸೌಂದರ್ಯ ವರ್ಧಕಗಳಾಗ್ಬೋದು, ಇದನ್ನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರಿ, ಹೊಸ ಒಂದು ಸಾಧ್ಯತೆಯನ್ನ ನೀವು ಕಂಡುಕೊಂಡಿದ್ದೀರಿ. ನಿಮ್ಮ ಅನುಭವನ ನಮ್ಮ ಕೇಳುವರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಔಷಧೀಯ ಮತ್ತು ಸುಗಂಧ ದ್ರವ್ಯ ಸಸ್ಯಗಳ ಕೃಷಿ ಅನುಭವವನ್ನ ಕೇಳಿದಿರಿ ಕೃಷಿಕರಾದ ಮುರುಳೀಧರ್ ಕೆ ಅವರಿಂದ. ವೈಜ್ಞಾನಿಕ ಅಡಿಕೆ ಕೃಷಿ ಮತ್ತು ಮಿಶ್ರ ಬೆಳೆಗಳು ಈ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಪ್ರಸ್ತುತಿ ಟಿಎಸ್ ಪ್ರಸಾದ್. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಆರೋಗ್ಯ ಮಾಹಿತಿ. ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ರೋಗ ಎನ್ನುವಂತಹದ್ದು ಬಹಳ ಪುರಾತನವಾದಂತಹ ಕಾಯಿಲೆ. ಪ್ರಾಚೀನ ಡಯಾಬಿಟಿಸ್ ಎಂಬ ಶಬ್ದವನ್ನು 2ನೇ ಶತಮಾನದಲ್ಲಿ ಗ್ರೀಸಿನ ಅರಿಯೇಟಸ್ ಎನ್ನುವ ವೈದ್ಯ ನೀಡಿದ್ದ. ಕ್ರಿಸ್ತಶಕ 1600ರಲ್ಲಿ ಥಾಮಸ್ ವಿಲ್ಸನ್ ಎನ್ನುವಾತ ಡಯಾಬಿಟಿಸ್ ಇನ್ಸಿಪಿಡಸ್ ಅಂದರೆ ಅತಿಯಾದ ಮೂತ್ರ ಮತ್ತು ಡಯಾಬಿಟಿಸ್ ಮೆಲಿಟಸ್ ಅಂದರೆ ಸಿಹಿಮೂತ್ರ ಎಂದು ಎರಡು ಪ್ರತ್ಯೇಕ ರೋಗಗಳೆಂದು ಹೇಳಿದ. ಒಟ್ಟಿನಲ್ಲಿ ಮಧುಮೇಹ, ಸಿಹಿಮೂತ್ರ, ಸಕ್ಕರೆ ಕಾಯಿಲೆ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಈ ರೋಗವು ಆಧುನಿಕ ಜಗತ್ತಿಗೆ ಈ ಶತಮಾನದ ಕೊಡುಗೆ. ಅಂತ ಹೇಳಿದರೂ ಕೂಡ ತಪ್ಪಲ್ಲ. ನಮ್ಮ ದೇಶದಲ್ಲಿ 2025ನೇ ಇಸವಿಯ ಹೊತ್ತಿಗೆ ಸುಮಾರು 30 ಕೋಟಿ ಮಧುಮೇಹಿಗಳಿರ್ತಾರೆ ಎಂದು ಅಂದಾಜಿಸಲಾಗಿದೆ. ಇದರಲ್ಲಿ ಹೆಚ್ಚಿನವರು ಯುವಕರು ಎನ್ನುವಂಥದ್ದು ಕೂಡ ಆತಂಕಕಾರಿಯಾದಂತಹ ವಿಷಯ. ಅಂದರೆ 50%ಕ್ಕಿಂತಲೂ ಹೆಚ್ಚು ಯುವಜನರು ಮಧುಮೇಹ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಇದರಿಂದಾಗಿ ಮಧುಮೇಹದ ಜೊತೆಗೆ ಹೃದ್ರೋಗ, ಅಧಿಕ ರಕ್ತದೊತ್ತಡ, ಲಕ್ವ, ಅಂಧತ್ವ, ಲೈಂಗಿಕ ಸಾಮರ್ಥ್ಯ ಕ್ಷೀಣಿಸುವುದು ಎಲ್ಲವೂ ಕೂಡ ಸಮಸ್ಯೆಯಾಗಿ ಕಾಡುತ್ತದೆ. ಮಧುಮೇಹಿಗಳಲ್ಲಿ 75%ರಷ್ಟು ನಗರವಾಸಿಗಳು ಮತ್ತು 25%ರಷ್ಟು ಗ್ರಾಮೀಣ ವಾಸಿಗಳು ಹಾಗೂ ನಗರವಾಸಿಗಳಲ್ಲಿ 50%ರಷ್ಟು 40 ವರ್ಷಗಳಿಗಿಂತ ಕೆಳಗಿನವರು ಇದ್ದು, ನಮ್ಮ ನಗರವಾಸಿಗಳ ಬದಲಾಗುತ್ತಿರುವ ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ಕೆಲಸದ ಒತ್ತಡ ಇವೆಲ್ಲವೂ ಕೂಡ ಮಧುಮೇಹಕ್ಕೆ ಕಾರಣವಾಗ್ತಾ ಇದೆ. ಹಾಗಿದ್ರೆ ಮಧುಮೇಹ ಅಂದರೆ ಏನು? ದೇಹದ ಜೀವಕೋಶಗಳಿಗೆ ಬೇಕಾಗಿರುವಂತಹ ಶಕ್ತಿಯನ್ನು ಗ್ಲುಕೋಸಿನಿಂದ ದೊರೆತದೆ. ನಾವು ಸೇವಿಸಿದ ಈ ಜೀವಕೋಶಗಳಲ್ಲಿ ಆಲ್ಫಾ, ಬೀಟಾ ಮತ್ತು ಡೆಲ್ಟಾ ಎಂಬ 3 ಬಗೆಯ ಜೀವಕೋಶಗಳಿದ್ದು, ಇವುಗಳಲ್ಲಿ ಬೀಟಾ ಜೀವಕೋಶಗಳಿಂದ ಇನ್ಸುಲಿನ್ ಎನ್ನುವ ರಸದೂತ ಉತ್ಪತ್ತಿಯಾಗ್ತದೆ. ಈ ಇನ್ಸುಲಿನ್ ರಸದೂತ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ. ರಕ್ತದಲ್ಲಿ ಸಕ್ಕರೆಯ ಅಂಶವು ಕಡಿಮೆಯಾದಾಗ ನಮಗೆ ಹಸಿವೆ ಆಗ್ತದೆ, ಬಳಲಿಕೆಯಾಗ್ತದೆ, ತಲೆ ಸುತ್ತದೆ. ಇದನ್ನು ಹೈಪೋಗ್ಲೈಸಿಮಿಯಾ ಎಂದು ಹೇಳ್ತಾರೆ. ಆ ಕ್ಷಣದಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆಯಾಗಿ ರಕ್ತದಲ್ಲಿ ಹೆಚ್ಚಿನ ಸಕ್ಕರೆ ಪ್ರಮಾಣ ಇರುವ ಹಾಗೆ ದೇಹವು ವ್ಯವಸ್ಥೆಯನ್ನು ಮಾಡಿಕೊಳ್ತದೆ. ಒಟ್ಟಿನಲ್ಲಿ ರಕ್ತದಲ್ಲಿನ ಸಕ್ಕರೆಯು ಸಂಪೂರ್ಣ ನಿಯಂತ್ರಣದಲ್ಲಿ ಇನ್ಸುಲಿನ್ ರಸದೂತಕ್ಕೆ ಇರ್ತದೆ. ಕೆಲವೊಮ್ಮೆ ಜೀವಕೋಶಗಳಿಗೆ ಸಾಗಿಸಿದ ಬಳಿಕವೂ ಉಳಿದ ಗ್ಲೂಕೋಸ್ ಯಕೃತ್ತಿನಲ್ಲಿ ಶೇಖರಣೆಯಾಗ್ತದೆ. ನಾವು ಉಪವಾಸದಿಂದಿರುವಾಗ ಅಗತ್ಯಕ್ಕೆ ಅನುಗುಣವಾಗಿ ಯಕೃತ್ ಉಗ್ರಾಣದಿಂದ ಗ್ಲೂಕೋಸ್ ಹೊರಹೊಮ್ಮುತ್ತದೆ. ಹೀಗಾಗಿ ತಾತ್ಕಾಲಿಕವಾಗಿ ಆಹಾರ ಸೇವಿಸದೇ ಹೋದರೂ ಜೀವಕೋಶಗಳ ಕಾರ್ಯನಿರ್ವಹಣೆಗೆ ಯಾವುದೇ ಕುಂದು ಉಂಟಾಗುವುದಿಲ್ಲ. ಒಟ್ಟಿನಲ್ಲಿ ಇನ್ಸುಲಿನ್ ಉತ್ಪಾದನೆ ಕೊರತೆ ಅಥವಾ ನ್ಯೂನತೆ ಇಲ್ಲವೇ ಪ್ರಭಾವ ಹೀನತೆಯಿಂದ ಮತ್ತು ನಮ್ಮ ಜೀವಕೋಶಗಳಲ್ಲಿನ ಇನ್ಸುಲಿನ್ ಸಂವೇದನಾ ಶಕ್ತಿಯ ಕೊರತೆಯಿಂದ ಮಧುಮೇಹ ರೋಗ ಉಂಟಾಗ್ತದೆ. ಹೆಚ್ಚಾಗಿ ಅನುವಂಶೀಯವಾಗಿ ಬರುವಂತಹ ಮಧುಮೇಹ ರೋಗವು ಸಾಮಾನ್ಯವಾಗಿ 40 ವರ್ಷ ದಾಟಿದ ಮೇಲೆ ಬರ್ತಾ ಇತ್ತು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಜೀವನ ಶೈಲಿ ಬದಲಾಗಿದೆ, ಆಹಾರ ಪದ್ಧತಿಯೂ ಕೂಡ ಬದಲಾಗಿದೆ. ಹಾಗಾಗಿ ಸಣ್ಣ ಮಕ್ಕಳು ಹಾಗೂ ಯುವಜನರು ಕೂಡ ಈ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ನಾಗರಿಕತೆಯ ನೆಪದಲ್ಲಿ ಮತ್ತು ಸಂಸ್ಕೃತಿಯ ಸೋಗಿನಲ್ಲಿ ನಾವೆಲ್ಲ ವಿಪರೀತ ಬೊಜ್ಜು, ಆಲಸ್ಯ ಜೀವನ, ಸೋಮಾರಿತನದ ಜೀವನ, ಅತಿಯಾಗಿ ಸಂಸ್ಕೃತ ಆಹಾರ, ಕೃತಕ ಆಹಾರ ಸೇವನೆ, ಮದ್ಯಪಾನ, ಮಾನಸಿಕ ಒತ್ತಡ, ವೇದನೆ, ಮೇಲೋಜೀರಕ ಗ್ರಂಥಿಯ ಸೋಂಕು, ಈ ಎಲ್ಲ ಕಾರಣಗಳಿಂದ ಮಧುಮೇಹ ಬರುವ ಸಾಧ್ಯತೆ ಇದೆ. ನಗರೀಕರಣ, ಕೈಗಾರಿಕೀಕರಣ, ಪರಿಸರ ಮಾಲಿನ್ಯ, ಬದಲಾದ ಜೀವನ ಶೈಲಿ, ಆಹಾರ ಶೈಲಿ ಮತ್ತು ಪದ್ಧತಿ, ಒತ್ತಡದ ಬದುಕು, ಇವೆಲ್ಲವೂ ಮಧುಮೇಹಕ್ಕೆ ಪೂರಕವಾದಂತಹ ಕಾರಣಗಳು. ತಂದೆ ತಾಯಂದಿರಿಗೆ ಮಧುಮೇಹ ಇದ್ದಲ್ಲಿ 90% ಮಕ್ಕಳಿಗೂ ಮಧುಮೇಹ ಬರುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಒಬ್ಬ ಪೋಷಕ ಮಧುಮೇಹಿ ಮತ್ತೊಬ್ಬ ಪೋಷಕ ಮಧುಮೇಹಿ ಕುಟುಂಬದಿಂದ ಬಂದಿದ್ದಲ್ಲಿ ಮಕ್ಕಳಿಗೆ ಮಧುಮೇಹ ಬರುವ ಸಾಧ್ಯತೆ 60-70%. ಯಾರಾದರೊಬ್ಬರು ಪೋಷಕರು ಮಧುಮೇಹಿಗಳಾಗಿದ್ದಲ್ಲಿ ಜನಿಸುವ ಮಕ್ಕಳಿಗೆ ಮಧುಮೇಹ ಬರುವ ಸಾಧ್ಯತೆ 50%. ತಂದೆ ತಾಯಂದಿರಿಗಳಿಗೆ ಮಧುಮೇಹ ಇಲ್ಲದೇ ಹೋದರೂ ರಕ್ತ ಸಂಬಂಧಿಗಳಿಗೆ ಮಧುಮೇಹವಿದ್ದಲ್ಲಿ ಮಧುಮೇಹ ರಹಿತ ದಂಪತಿಗಳಿಗೆ ಜನಿಸುವ ಮಕ್ಕಳಿಗೆ ಮಧುಮೇಹ ಉಂಟಾಗುವ ಸಾಧ್ಯತೆ 25%. ಮಧುಮೇಹದ ರೋಗದ ಲಕ್ಷಣಗಳನ್ನು ಹೇಳುವುದಿದ್ರೆ ಮಧುಮೇಹ ರೋಗದ ಚಿಹ್ನೆಗಳು ಮುಖ್ಯವಾಗಿ ವಯಸ್ಸು ಮತ್ತು ಯಾವ ರೀತಿಯ ಮಧುಮೇಹ ಎಂಬುದರ ಮೇಲೆ ನಿರ್ಧಾರಿತವಾಗ್ತದೆ. ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಮಧುಮೇಹ ರೋಗದ ಚಿಹ್ನೆಗಳು ಭಿನ್ನವಾಗಿರಬಹುದು. ವಯಸ್ಕರಲ್ಲಿ ಸಾಮಾನ್ಯವಾಗಿ ಅತಿಯಾದ ಮೂತ್ರ ವಿಸರ್ಜನೆ, ಅತಿದಾಹ, ಅತಿ ಬಳಲಿಕೆ, ಅತಿಯಾದಂತಹ ಹಸಿವು ಹೆಚ್ಚಾಗಿ ಕಾಣುತ್ತದೆ. ಇದರ ಜೊತೆಗೆ ಅತಿಯಾದ ಬಳಲಿಕೆ, ಆಲಸ್ಯ, ಮೈಕೈ ನೋವು, ಅಂಗೈ ಮತ್ತು ಅಂಗಾಲುಗಳು ಉರಿಯುವುದು, ಗುಣವಾಗದ ಗಾಯಗಳು, ದೃಷ್ಟಿಮಾಂದ್ಯತೆ, ಯೋನಿಯ ಸೋಂಕು, ಲೈಂಗಿಕ ನಿರಾಸಕ್ತಿ ಇವು ಕೂಡ ಲಕ್ಷಣವಾಗಿ ಕಾಣಬಹುದು. ಮಕ್ಕಳಲ್ಲಿ ಉದರ ನೋವು, ವಾಂತಿ, ನಿಶಕ್ತಿ, ಬಳಲಿಕೆ, ಪದೇ ಪದೇ ಮತಿ ತಪ್ಪುವುದು ಇವು ಪ್ರಾರಂಭಿಕ ಲಕ್ಷಣಗಳಾಗಿರಬಹುದು. ಅನೇಕ ಮಧುಮೇಹಗಳಲ್ಲಿ ಏನೂ ತೊಂದರೆ ಇಲ್ಲದೆ ಆಕಸ್ಮಿಕ ಮೂತ್ರ ಪರೀಕ್ಷೆಯಿಂದ ಇದು ಪತ್ತೆಯಾಗಬಹುದು. ಗುಣವಾಗದ ಗಾಯದ ಹುಣ್ಣು, ಬಾಯಿಯ ವಾಸನೆ ಅಥವಾ ಇನ್ನಾವುದೇ ಕಾರಣದಿಂದ ರಕ್ತ ಪರೀಕ್ಷೆ ಮಾಡಿದಾಗ ಮಧುಮೇಹ ರೋಗ ಗೋಚರವಾಗಬಹುದು. ಒಟ್ಟಿನಲ್ಲಿ ನಿಮ್ಮ ದೇಹದ ತೂಕ ಜಾಸ್ತಿ ಆದಲ್ಲಿ, ನಿಮ್ಮ ಕುಟುಂಬದಲ್ಲಿ ಅಥವಾ ಹೆತ್ತವರು ಮಧುಮೇಹಿಗಳಾಗಿದ್ದಲ್ಲಿ, ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಅಸಮರ್ಪಕವಾಗಿದ್ದಲ್ಲಿ ನಿಮಗೆ ಮಧುಮೇಹ ಬರುವ ಸಾಧ್ಯತೆ ಸ್ವಲ್ಪ ಹೆಚ್ಚೇ ಆಗಿರ್ತದೆ. ಸಾಕಷ್ಟು ಮುಂಜಾಗ್ರತೆ ವಹಿಸಬೇಕು, ಶಿಸ್ತುಬದ್ಧ ಜೀವನವನ್ನು ಅಳವಡಿಸಿಕೊಳ್ಳಬೇಕು, ದೈಹಿಕ ವ್ಯಾಯಾಮ, ಕ್ರಮಬದ್ಧವಾದಂತಹ ಆಹಾರ, ಒತ್ತಡವಿಲ್ಲದ ಬದುಕು ಇವುಗಳನ್ನು ರೂಢಿಸಿಕೊಂಡಲ್ಲಿ ಮಧುಮೇಹ ಬಂದರೂ ಎಲ್ಲರಂತೆ ನೀವು ಕೂಡ ಸುಖ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಬಹುದು. ಆರೋಗ್ಯ ಮಾಹಿತಿ ಕೇಳಿದಿರಿ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ,

ತಟ ದಂಡೆ ಬಾಗಲ ಮೆಟ್ಟಿಳ ಗಂಗೆ ತಾಯಿವನ ತೂಗಿಯ ತಾಡ ಬಾಲಯ್ಯ